ಮಾಡುವ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಕಠಿಣ ಕ್ರಮ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. 900 ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಶಾಲೆಗಳನ್ನಾಗಿ ಉನ್ನತೀಕರಣಗೊಳಿಸಿದ ಸರ್ಕಾರ. ಸುವರ್ಣಸೌಧದ ಆವರಣದಲ್ಲಿ ಸಾಲುಮರದ ತಿಮ್ಮಕ್ಕ ಗೌರವಾರ್ಥ ಸದಸ್ಯರಿಂದ ಗಿಡ ನೆಡಿಸಲು ಸಭಾಧ್ಯಕ್ಷ ಯುಟಿ ಖಾದರ್ ನಿರ್ಧಾರ. ಹಾಗೂ ಮೇಕೆದಾಟು ಯೋಜನೆ, ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವ ಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇದೀಗ ಕೇಳಿ ಆಕಾಶವಾಣಿ. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಚಳಿಗಾಲದ ಕಾಯಿಲೆಗಳು ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಇದೇನ್ ಶಿವಣ್ಣ, ಆಗ್ಲೇ ಬೆಳಿಗ್ಗೆ 9 ಗಂಟೆ ಆಯ್ತು, ಇನ್ನೂ ಕೂಡ ಆ 2 ಕ್ವಿಂಟಾಲ್ ತೂಕದ ಕಂಬಳಿ ಓದ್ಕೊಂಡು ಮನೆ ಒಳಗೆ ಕೂತಿದೀಯಲ್ಲ, ವರಕಾದ್ರೂ ಬಾರಪ್ಪ. ಶೀತದ ಗಾಳಿ ಮೈಯೊಳಗಿನ ಮೂಳೆನೆಲ್ಲ ಕೊರ್ಕೊಂಡು ಹೋಗ್ತಾ ಐತಿ. ಅಲ್ಲಮ್ಮ, ಈ ಮೈ ಕೊರೆಯೋ ಚಳಿಲಿ ವರಕ್ ಬಂದು ಏನ್ ಮಾಡ್ತೀಯ ಹೇಳು. ಏ ಮೊದ್ಲು ಹೊರಗ್ ಬಾ ಪುಣ್ಯಾತ್ಮ, ಸೀಮೆಗಿಲ್ಲ ಚಳಿ ನಿನ್ ಒಬ್ನಿಗೆ ಅಲ್ಲ ಆಗೋದು. ಅದೇ ಮತ್ತೆ ನಾವೇನ್ ಮೈಸೂರಲ್ಲಿ ನೋಡು, ನೀನ್ ಮಾತ್ರ ಅದೇನೋ ಒಳ್ಳೆ ಬಾಳೆಹಣ್ಣಿನ ಗುಡಾಣದಲ್ಲಿ ಬೆಳೆದ ನಾಡ್ದಂಗ ಆಡ್ತಿ ನೋಡಪ್ಪ ನೀನು. ಅದ್ಯಾರೋ ನಿನ್ನಂತವ್ರು ಕೂರೆಗೆದ್ರಿ ಅದೇನೋ ಬಿಚ್ಚಿದ್ರಂತೆ, ಹಂಗಾತ್ ನಿನ್ ಕತೆ. ಹೋಗ್ರಮ್ಮ ಹೋಗ್ರಿ, ನಿಮ್ ಮಾತ್ ಕೇಳಿ ಉದ್ಧಾರ ಆದವ್ರು ಉಂಟ ಈ ಪ್ರಪಂಚದಲ್ಲಿ? ನಿಮಗೇನವ್ವ, ದೇವ್ರು ಚೆನ್ನಾಗ್ ಇಟ್ಟಿದಾನೆ, ಹಂಗಾಡ್ತೀರ? ನಾವ್ ಹಂಗಿಲ್ಲ ಕಣವ. ಏ ಅದೇನ್ ಮಾತು ಅಂತ ಆಡ್ತೀಯ, ಒಳ್ಳೆ ಸಣ್ಣ ಮಕ್ಳು ತರ. ಏ ಆಯಾ ಕಾಲಕ್ಕೆ ಏನಾಗ್ಬೇಕೋ ಅದು ಆಗತ್ತಪ್ಪ. ಚಳಿಗಾಲದಲ್ಲಿ ಚಳಿ ಆಗದೆ ಇನ್ನೇನು ಬೇಸಿಗೆ ಕಾಲದಲ್ಲಿ ಆಗ್ಬೇಕಾಗಿತ್ತ ನಿನಗೆ? ಏನೋ ಬಾರಿ ವಯಸ್ಸಾದವ್ರ ತರ ಕಂಬಳಿ ಒಳಗೆ ತೂರ್ಕೊಂಡು ಅದ್ರೊಳಗೆ ನಿನ್ನ ಎರಡು ಕಣ್ಣು ಮಾತ್ರ ಪಿಳಿ ಪಿಳಿ ಅಂತ ಬಿಟ್ಕೊಂಡು ಮರದ ಪೊಟ್ರೆ ಒಳಗೆ ಹವಿತ್ಕೊಂಡು ಕಾಡ್ ಬೆಕ್ಕಿನ ಮರಿ ಕಂಡಂಗೆ ಕಾಣ್ತಾ ಇದೀಯ ಕಣಪ್ಪ. ಅಯ್ಯೋ ಬೆಕ್ಕಿನ ಮರಿಯೋ ನಾಯಿ ಮರಿಯೋ, ಒಟ್ನಲ್ಲಿ ಈ ಚಳಿಗಾಲ ಕಳೆಯೋ ತನಕ ಜೀವ ಉಳಿಸ್ಕೊಂಡ್ರೆ ಸಾಕು. ಎಲ್ಲಾರ ಉಂಟ, ನಿಂದೊಂದೇ ನೋಡು ಜೀವ, ನಿನ್ ಪ್ರಾಣಕ್ ಮಾತ್ರ ಬೆಲೆ, ನಾವೆಲ್ಲ ಗುಂಡ್ರು ಗೋವಿಗಳು ಅಲ್ವ. ನಡಿಯೋ ದಾರಿಲಿ ಮುಂದೆ ನದಿ ಹಳ್ಳ ಸಿಕ್ಕಿದ್ರೆ ದಾಟಕ್ಕೆ ಅಂತ ಹೇಳಿ ಅದ್ಯಾರೋ ನಿನ್ನಂತ ಪುಣ್ಯಾತುಂಬ್ರು ಮನೆಯಿಂದಲೇ ಆ ದೋಣಿ ಒತ್ಕೊಂಡು ಓದ್ನಂತೆ. ಹಂಗಾತ್ ನೋಡಪ್ಪ ನಿನ್ ಕತೆ. ಮೊದ್ಲೆಲ್ಲ ಹಿಂಗಿರ್ಲಿಲ್ಲಪ್ಪ ನೀನು. ಯಾಕೋ ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆತು ಅಂದಂಗಾತು. ಬಲು ಜೀವ ಭಯ ನಿನಗೆ. ನೀವೇನಾರು ಅಂದ್ಕೊಳ್ಳಿ, ಕಾಲಸ್ಥಿತಿ ಮೊದಲಿನಂಗಿಲ್ಲ. ಘಟ ಇದ್ರೆ ಮಠ ಕಟ್ಟಿಸ್ಬಹುದು. ಅಲ್ಲ, ಅಂತ ಕೊರೋನಾ ಕಾಯಿಲೆ ಏನೂ ಆಗಿಲ್ಲ, ಈಗೇನಪ್ಪ ಅಂತದ್ದು ಬಂದಿರೋದು? ಏನಾರ ಬರ್ಬಹುದು ಅನ್ನೋ ಮುನ್ನೆಚ್ಚರಿಕೆ ಇರ್ಬೇಕು. ಹಾಡ್ತಾ ಹಾಡ್ತಾ ರಾಗ, ಕೊರಗ್ತಾ ಕೊರಗ್ತಾ ರೋಗ ಅಂತ ಕೇಳಿಲ್ವಾ? ಹಿಂಗಾದ್ರೆ ತೋಟದ ಹೊಲದ ಕೆಲ್ಸ ಅದ್ ಹೆಂಗೆ ಬಿಡು? ಅದಕ್ಕೆ ಮತ್ತೆ ನಾವೇ ನಿಮ್ಮನೆ ಬಾಗ್ಲಿಗೆ ಉಡ್ಕೊಂಡು ಬಂದೀವಿ ಕಣಪ್ಪ. ನೀವೇನು ಕಮ್ಮಿ ಅಲ್ಲ, ಒಂಥರ ಮಾಟಗಾತೇರು. ಸುಮ್ಮನಿದ್ದರ್ನ ಕೆರೆದು ಕೆರೆದು ಗಾಯ ಮಾಡೋ ಪೈಕಿ ಅದೇನು ಒಂದ್ ಈಸ್ ರೋಗ ಅಮರಿಕೊಳ್ತಾವ ಈ ಕಾಲದಾಗೆ? ಬಾರಿ ಕಾಲಕ್ಕೂ ಇದ್ದಿದ್ದೆ. ಅದೇನು ಇವತ್ತು ನಿನ್ನೆ ಬಂದಿರದ? ಏ ಓತಿಯಾದ್ರೆ ಅಮೃತನ ವಿಷ ಇದು ಹಂಗೆ ಶಿವಣ. ತೀರ ಎಚ್ಚರಿಕೆನೂ ಒಳ್ಳೇದಲ್ಲ. ಚಳಿಗಾಲದಲ್ಲಿ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಅಂತ ಆಕಾಶವಾಣಿ, ಪೇಪರು, ಟಿವಿ, ಫೋನು ಇಲ್ಲೆಲ್ಲ ಬರುತ್ತಲ್ಲ, ಅದನ್ ಕೇಳಿ ಶಿವಣ್ಣ ಈ ನಾಡಿ ಹುಷಾರಾಗಿರೋದು. ನೀನೇ ಹೇಳವ್ವ, ಇತ್ತೀಚೆಗಂತೂ ಈ ಚಳಿಗಾಲದ ಸಮಯದಲ್ಲಿ ಯಾವ್ಯಾವ್ದು ರೋಗಗಳು ಬಂದು ಒಕ್ಕರಿಸಿಕೊಳ್ತವೆ? ನಮ್ದು ಎಲ್ಲಾ ಋತುಗಳಿಗೂ ಏಳ್ ಮಾಡಿಸಿದ ದೇಶ. ಇಲ್ಲಿ ಶಿಶಿರ, ವಸಂತ, ಗ್ರೀಷ್ಮ, ವರುಷ, ಶರತ್, ಹೇಮಂತ ಅಂತ ಆರು ಋತುಗಳು ಸೊಗಸಾಗ್ ಬರ್ತವೆ. ನಮ್ ಪೂರ್ವಿಕರು ಸೂರ್ಯನ ಚಲನೆ ಆಧಾರದಲ್ಲಿ ಈ ಋತುಗಳು ಕಾಲಗಳನ್ನ ನಿರ್ಧರಿಸಿದರೆ. ಜನವರಿ 14ರಿಂದ ಜೂನ್ 16ರವರೆಗೆ ಉತ್ತರಾಯಣ ಕಾಲ. ಈ ಸಮಯದಲ್ಲಿ ಶಿಶಿರ, ವಸಂತ, ಗ್ರೀಷ್ಮ ಈ ಮೂರು ಋತುಗಳು ಬರ್ತವೆ. ನಂಗೂ ಗೊತ್ತು ಕಣ್ ಹೇಳ್ ಗಂಗಮ್ಮ. ದಕ್ಷಿಣಾಯಣದಲ್ಲಿ ವರುಷ, ಶರತ್, ಹೇಮಂತ ಅಂತ ಮೂರು ಋತುಗಳು ಬರ್ತವೆ. ಖಗೋಳ ಶಾಸ್ತ್ರದಲ್ಲಿ ಪುರಾತನ ಕಾಲದಿಂದಲೂ ಇಡೀ ಪ್ರಪಂಚದಲ್ಲಿ ನಾವು ತುಂಬಾ ಜ್ಞಾನವನ್ನು ಹೊಂದಿದ್ದೆವು. ಅಷ್ಟೇ ಅಲ್ಲ ಗೌರಮ್ಮ, ಯಾವ್ಯಾವ ಋತುವಿನಲ್ಲಿ ಯಾವ್ಯಾವ ರೀತಿಯ ಆರೋಗ್ಯದ ಸಮಸ್ಯೆಗಳು ಬರುತ್ತೆ ಅಂತ ಆಯುರ್ವೇದದ ಆಧಾರದಲ್ಲಿ ಮೊದಲೇ ತಿಳಿಸ್ತಾ ಇದ್ರು. ಅವತ್ತಿಗೂ ಇವತ್ತಿಗೂ ಆರೋಗ್ಯದ ಸಮಸ್ಯೆಗಳ ಸ್ವರೂಪಗಳಲ್ಲಿ ಬದಲಾವಣೆ ಆಗಿರಬಹುದು. ಆದರೆ ಎಲ್ಲಾ ಸಮಸ್ಯೆಗಳ ಲಕ್ಷಣ ಪರಿಹಾರಗಳ ಬಗ್ಗೆ ಮಾತ್ರ ಅವತ್ತೇ ಎಲ್ಲಾ ವಿವರಣೆ ಕೊಟ್ಟಿದ್ರು. ನಮ್ಮವರು ಎಷ್ಟು ಬುದ್ಧಿವಂತರು ನೋಡು. ಜನಸಂಖ್ಯೆ ಹೆಚ್ಚಾದಂತೆ ಕಾಯಿಲೆಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ಅಷ್ಟೇ ಅಲ್ಕಣವ, ಅದ್ರ ಜೊತೆಗೆ ನಮ್ ಜೀವನ ವಿಧಾನ ಕೂಡ ಬದಲಾವಣೆ ಆಯ್ತಲ್ಲ, ಅದು ಕೂಡ ಒಂದು ಮುಖ್ಯವಾದ ಕಾರಣನೇ ಹೇಳು. ಹೌದಮ್ಮ, ಮೇಲಾಗಿ ಹಿಂದಿನವ್ರಿಗಿದ್ದಂತೆ ನಮ್ಗೀಗ ನಿರೋಧಕ ಶಕ್ತಿ ಕೂಡ ಅಷ್ಟಾಗಿಲ್ಲ ಕಣಪ್ಪ. ಆಹಾರದಂತೆ ಆರೋಗ್ಯ, ತಿನ್ನೋನದಲ್ಲಿ ಶಕ್ತಿ ಇಲ್ಲ ಅಂದ್ರೆ ನಮಗಿನ್ನೆಲ್ ಶಕ್ತಿ ಬರುತ್ತವ? ನಾವು ಹಳ್ಳಿ ಜನ, ಎಷ್ಟೋ ಉತ್ತಮ, ಸ್ವಲ್ಪ ಒಳ್ಳೆ ಆಹಾರನಾದ್ರೂ ತಿಂತೀವಿ. ಅದು ಬಿಡು, ಪೇಟೆ ಜನಕ್ಕೆ ಕಲ್ಬೆರಕೆ ಆಹಾರವೇ ಗತಿ. ಸಾವಯವದಲ್ಲಿ ವಿಷಮುಕ್ತವಾಗಿ ಬೆಳೆದ ಆಹಾರ ಸಿಗೋದು ಬಲು ಕಷ್ಟ. ಮೇಲಾಗಿ ಕುಡಿಯೋ ನೀರು, ಉಸಿರೋಡ ಗಾಳಿ ಎಲ್ಲದ್ರಲ್ಲೂ ವಿಷ ತುಂಬಿ ಹೋಗಿದೆ. ಆ ಮಕ್ಕಳನ್ನ ನೋಡಿದ್ರೆ ಕಾಣಲ್ವಾ, ನೋಡಕ್ಕೆ ಜಾತ್ರೆಯಲ್ಲಿ ಮಾರೋ ಬಲೂನ್ ಊದ್ಕೊಂಡಂಗೆ ಊದ್ಕೊಂಡಿರ್ತವೆ. ಮುಟ್ಟಿದ್ರೆ ಸಾಕು, ಅಲ್ಲೇ ಮೂರ್ಸು ಬಿದ್ದು ಒದ್ದಾಡ್ತವೆ. ಆದ್ರೂ ಈಗಿನ ಹಳ್ಳಿ ಜನಗಳಲ್ಲಿ ಕೂಡ ಮೊದಲಿನಷ್ಟು ಆರೋಗ್ಯ ಚೆನ್ನಾಗಿಲ್ಲ. ಸುಮ್ನೆ ಬಾಯಿ ಬಡಾಯಿ ಕೊಚ್ಕೊಳ್ತೀವಿ ಅಷ್ಟೇಯ. ಹ್ಞೂ ಕಣವ, ನಮ್ಮ ಅಭ್ಯಾಸಗಳು ಕೂಡ ಚೆನ್ನಾಗಿಲ್ವಲ್ಲ, ತಪ್ಪು ನಮ್ದೇ ತಾನೇ. ಪ್ರಪಂಚ ಚಿಕ್ಕದಾದಂತೆ ಸಮಸ್ಯೆಗಳು ದೊಡ್ಡದಾದವು. ಯಾವುದೋ ದೇಶದಲ್ಲಿ ಇವತ್ತು ಹುಟ್ಟಿದ ಕಾಯಿಲೆ ನಾಳೆ ಆಗ್ಲಿ ನಮ್ಮೂರಿಗೆ ಬಂದು ಕುಂತಿರುತ್ತೆ. ಅದಕ್ಕೆ ಕಣವ, ನಮ್ಮ ಎಚ್ಚರಿಕೆ ನಮ್ ಕೈಲಿರಬೇಕು ಅಂತ ಹೇಳೋದು. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಬಂದಾಗ್ತಾರೆ ಹೇಳು. ಏನು ಆಗಲ್ಲ ಬಿಡು ಶಿವಣ್ಣ, ಕಾಯಿಲೆ ಬರುತ್ತೆ ಅಂದ್ರೆ ಅದಕ್ಕೆ ನಮ್ಮ ದೇಹದಲ್ಲಿ ಹೋರಾಟ ಮಾಡೋಕೆ ಸೈನಿಕರು ಕೂಡ ಇದ್ದೇ ಇರ್ತಾರೆ. ಏ ಮನುಷ್ಯರು ಬಣ್ಣ ಬದಲಾಯಿಸ್ದಂಗೆ ಆ ವೈರಸ್ಗಳು ಕೂಡ ಬಣ್ಣ ಬದಲಾಯಿಸಿ ಡಾಕ್ಟರ್ಗೆ ಸೈನಿಕರಿಗೆ ದಾರಿ ತಪ್ಪಿಸ್ತವೆ. ನಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಜವಾಬ್ದಾರಿ ನಮಗೂ ಇರಬೇಕು. ಇತ್ತೀಚೆಗೆ ಕೆಲವು ವರ್ಷಗಳಿಂದ ಚಳಿಗಾಲದಲ್ಲಿ ತುಂಬಾ ಜನಕ್ಕೆ ಆರೋಗ್ಯ ಬಿಗಡಾಯಿಸ್ತಾ ಐತೆ. ಅದೇನೋ ನಿಜ ಕಣಪ್ಪ, ನಮ್ ಕಣ್ಣೆದುರೆ ಅದೆಷ್ಟೊಂದು ಜನ ಇದ್ದಕ್ಕಿದ್ದಂತೆ ಸತ್ತೋದ್ರು. ಅದ್ರಲ್ಲೂ ಎಂತೆಂತವ್ರು ಅಂತೀಯ, ಮುದುಕ್ರು ತದುಕ್ರು ಮಕ್ಳು ಮರಿ ಅಂತ ಯಾವ ಭೇದನೂ ಇಲ್ಲ. ಈಗಿದ್ದವ್ರು ಇನ್ನೊಂದ್ ಗಳಿಗೀಗಿಲ್ಲ ಅಂದ್ರೆ ಏನ್ ಹೇಳದು ಅಂತೀನಿ. ದೀಪಾವಳಿ ಕಳೆದು ಸ್ವಲ್ಪ ದಿವಸ ಆದ್ಮೇಲೆ ಈ ಚಳಿಗಾಲ ಶುರು ಆಗ್ಬೇಕು. ಈ ಸಾರಿ ನೋಡಿದ್ರೆ ದೀಪಾವಳಿಗಿಂತ ಮೊದಲೇ ಚಳಿ ಮನೆ ಒಳಗ್ ಬಂದ್ ಕುಂತೈತೆ. ಸಂತೆಗಿಂತ ಮೊದ್ಲು ಗಂಟು ಕಳ್ರು ಬಂದಂಗೆ. ಏ, ಈ ಕಾಯಿಲೆಗಳು ಒಂಥರ ಕಾಳ್ರಿದ್ದಂಗೆ ಅಲ್ವಾ? ಇರೋ ಬರ ದುಡ್ಡನ್ನೆಲ್ಲ ನುಂಗಿ ನೀರ್ ಕುಡ್ದು ಖಾಲಿ ಮಾಡೋ ತನಕ ಹೋಗಲ್ಲ. ದುಡ್ಡು ಆದ್ರೂ ಹೋಗ್ಲಿ, ದುಡ್ಡಿನ ಜೊತೆಗೆ ಜೀವ ಹೋಗ್ದೆ ಇದ್ರೆ ಸಾಕು ಅನ್ನಂಗಾಗುತ್ತೆ. ಅಯ್ಯೋ, ನನಗಂತೂ ಒಂದೇ ಸಮಕ್ಕೆ ಉಬ್ಸ. ನೆತ್ತಿ ಮ್ಯಾಕೋದು ಉಸ್ರು ಅಲ್ಲೇ ಸಿಗಾಯ್ಕೊಂಡು ವಾಪಸ್ ಬರಕ್ಕೆ ಒಪ್ಪಲ್ಲ. ಹ್ಞೂ ಕಣಪ್ಪ, ಅದೆಷ್ಟು ಸಾರಿ ಹಿಂಗೆ ತೇಲ್ಗಣ್ಣು ಮೇಲ್ಗಣ್ಣಾಗಿ ಮನೆಯವರಿಗೆ ಎದುರಿಸ್ಬಿಟ್ಟಿದ್ದೀಯಪ್ಪ. ಏ ಗೊರಗೊರ ಅಂತ ಎದುರುಸ್ರ, ಆದ್ರೆ ಎದುರದಲ್ಲಿ ಇನ್ನೇನು? ಏ ಪಾಪ, ಅದೇನು ಶಿವಣ್ಣ ತಾನಾಗೆ ಮಾಡ್ಕೊಳ್ಳದ? ಯಾರಾದ್ರೂ ಕಾಯಿಲೆ ಬರ್ಲಿ ಅಂತ ಬಯಸ್ತಾರ ಹೇಳು. ಇವ್ರೇನ್ ಕಮ್ಮಿ ಅಲ್ಲ ಕಣವೋ, ಶಿವಣ್ಣನ್ ಕೆಮ್ಮು ಯಾವತ್ತೂ ಇದ್ದದ್ದೇ. ಅದಕ್ಕೆ ಯಾಕೆ ಅಷ್ಟೊಂದು ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀಯಾ? ಹಿಂಗ್ ಬಂದದ್ದಂಗ್ ಹೋಗುತ್ತೆ ಅಂತ ನಮ್ ಹೆಂಗಸ್ರಿಗೆ ಹೇಳ್ಕೊಟ್ಟಿದಾರೆ. ನಾವ್ಯಾಕೆ ಹೇಳ್ಕೊಡೋಣ? ನಿಮ್ ಹೆಂಡ್ರು ಮಾತಿಗ್ ಒಂದ್ಸರಿ ಮನೇಲಿ ನಮ್ಮನೆ ಮೂದೇವಿ ದಿವಸ ಕೊರಗೋ ಬದ್ಲು ಒಂದ್ಸರಿ ನೆಗದ್ ಬಿದ್ದೋದ್ರೆ ನಾವಾದ್ರೂ ನೆಮ್ಮದಿ ಆಗಿರ್ತಿದ್ದು ಅಂತ ಅನ್ನುತ್ತೆ ಕಣಪ್ಪ. ಅಲ್ಲ ಶಿವಣ, ಈ ಗೋರ್ ರೋಗ ನಿನ್ಗೆ ಹೆಂಗ್ ಬಂದ ಅಂಟ್ಕೆಂತಪ್ಪ? ಅದ್ಕೇನಮ್ಮ ನೂರ ಒಂದ್ ಕಾರಣ. ಮೊದ್ಲೆ ಮನೆ ಹಿರಿಕರಿಗೆ ಈ ಸಮಸ್ಯೆ ಇದ್ರೆ ಅವ್ರ ಮಕ್ಳು ಮೊಮ್ಮಕ್ಳು ಹಿಂಗೆಯ ಯಾರಿಗಾದ್ರೂ ಬರ್ಬೋದದು. ಅದ್ರ ಜೊತೆಗೆ ಆ ಕಾಲದಲ್ಲಿ ನಾನ್ ಬೇರೆ ಬೀಡಿ ಸಿಗರೇಟು ಅದು ಇದು ಅಂತ ಚಟ ಬೇರೆ ಕಲ್ತಿದ್ದೆ. ಅವಾಗ ಹಾಕಿದ ಬೀಜ ಈಗ ಫಲ ಕೊಡ್ತಾ ಐತೆ. ಇನ್ನು ಮಾಡಿದ್ದುಣ್ಣ ಮಾರಾಯ, ವಯಸ್ಸಿದ್ದಾಗ ಕೈ ನಡಿಬೇಕಾದ್ರೆ ಇದೆಲ್ಲ ನಿನಗ್ ಗೊತ್ತಾಗ್ಲಲ್ಲ, ಈಗ ಅನುಭವಿಸು. ಈ ಕಾಲದಲ್ಲಿ ಧೂಳ್ ಬೇರೆ ಜಾಸ್ತಿ, ಅದ್ರಿಂದನೂ ಅಸ್ತಮ ಜಾಸ್ತಿ ಆಗುತ್ತ ಕಣಪ್ಪ. ಅದ್ ಏನು ಅಂತ ಹೇಳ್ತಿ ತಾಯಿ? ಯಾವ್ದೋ ಅಡಿಗೆ ಎಣ್ಣೆ ಹೊಗೆ, ಇನ್ಯಾವ್ದು ಹೂವಿನ ವಾಸನೆ, ಧೂಳು ದುಸುಗು, ಇದಕ್ಕೆಲ್ಲ ಉಪ್ಸ ಜಾಸ್ತಿ ಆಗಿಬಿಡುತ್ತೆ. ಒಂದ್ ತಿನ್ನಂಗಿಲ್ಲ, ಒಂದ್ ಬಿಡಂಗಿಲ್ಲ, ಬಲು ಸೂಕ್ಷ್ಮವಾಗಿರ್ಬೇಕು. ಶ್ವಾಸಕೋಶ ಸಂಬಂಧಪಟ್ಟ ಸಮಸ್ಯೆಗಳು ಈ ಸಮಯದಲ್ಲೇ ಮತ್ತೆ ಹೆಚ್ಚ ಕಾಡ್ತವೆ. ಸಣ್ಣ ಪುಟ್ಟ ನೆಗಡೆ, ಕೆಮ್ಮು, ತಲೆನೋವು ಇವೆಲ್ಲ ಇದ್ದೇ ಇರ್ತವೆ. ಒಂದ್ ತಗೊಂಡ್ರೆ ಇನ್ನೊಂದ್ ಫ್ರೀ ಅನ್ನೋ ಆಫರ್ ತರ ಶಿವಣ. ಅದೆಂತದೋ ಫ್ಲೂ ಜ್ವರ ಅನ್ನೋದು ಕೂಡ ಎಣ್ ಕೊಟ್ಟು ನೆಂಟ್ರ ತರಕೆ ಚಳಿಗಾಲ ಮುಗಿಯೋವರೆಗೂ ಆಗಾಗ ಬಂದು ಹೋಗ್ತಾನೆ ಇರುತ್ತೆ. ಈ ಕಾಲದಲ್ಲಿ ಚರ್ಮದ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ಬಿಡ್ತವೆ. ಕೆಲವರ ಚರ್ಮ ಅಂತೂ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಅಲರ್ಜಿ ಆಗಿ ವಿಪರೀತ ತೊಂದರೆ ಉಂಟಾಗುತ್ತೆ. ಇವಾಗ ಮೈಕೈ ನೋವು, ಕೀಲ್ ನೋವು, ಮೊಣಕಾಲು ನೋವು ಇಂಥವು ಕೂಡ ಬೋಲು ಕಾಟ ಕೊಡ್ತವೆ ಕಣ್ರವ. ಈ ಋತುವಿನಲ್ಲಿ ಶೀತದ ಕಾರಣಕ್ಕೆ ಗಂಟ್ಲು ನೋವು ಕೂಡ ಬರೋ ಸಾಧ್ಯತೆ ಇರುತ್ತಂತೆ. ಇದು ನೋಡು ಆಶ್ಚರ್ಯವ, ಇಲ್ಲಿ ಗಂಟಲ್ ಶೀತದ ಗಂಟಾಗಿ ಸಮಸ್ಯೆ ಆದ್ರೆ ಅಲ್ಲಿ ನಮ್ ಕಿವಿ ಸೋರೋಕ್ ಶುರುವಾಗುತ್ತೆ. ಮನುಷ್ಯನ ದೇಹದ ರಚನೆ ಹೆಂಗಿರುತ್ತೋ ಏನೋ, ಎಲ್ಲಿಂದ ಎಲ್ಲಿಗೆ ಸಂಬಂಧ ಇರುತ್ತೋ ಯಾರಿಗ್ ಗೊತ್ತು. ಅದ್ಕೆ ಕಣವ, ಸ್ವಯಂ ವೈದ್ಯತನ ನಾವು ಮಾಡೋದು ತಪ್ಪು. ಸಮಸ್ಯೆ ಜಾಸ್ತಿ ಇದ್ರೆ ಡಾಕ್ಟರ್ ಹತ್ರ ಸಲಹೆ ಪಡಿಬೇಕು. ಚಳಿಗಾಲದಲ್ಲಿ ಬಲು ಹೊಟ್ಟೆ ಹಸಿವಾಗುತ್ತಪ್ಪ, ಇದು ಒಂಥರ ಕಾಯಿಲೆ ಇದ್ದಂಗೆ ಹೇಳು. ಹೌದಮ್ಮ, ಬೆಳಿ ಬೆಳಿಗ್ಗೆನೆ ಆಸ್ಗೆ ಮೇಲೆ ಅಲೆ ಹೊಟ್ಟೆ ಖಾಲಿ ಹೊಡೆಯಕ್ ಶುರು ಮಾಡುತ್ತೆ. ಚಳಿಗಾಲಕ್ಕೆ ಊಟ ಜಾಸ್ತಿ ಬೇಕು. ನೀನಂತೂ ಸಣ್ಣ ಮಕ್ಳು ತರ ಯಾವಾಗ್ಲೂ ತಿನ್ನಕ್ಕೆ ಅದ್ ಕೊಡು ಇದ್ ಕೊಡು ಅಂತ ನಿಮ್ ಎಂಟ್ರ ಬೈಸ್ಕೊಂತಾನೆ ಇರ್ತೀಯಂತೆ. ಏ ನಾವು ಹೆಂಗಿದ್ರು ಅಡ್ಗೆ ಮನೇಲಿ ಇರ್ತೀವಿ, ನಾವು ತಿನ್ನೋದು ಯಾರಿಗೂ ಕಾಣಲ್ಲ ನೋಡವ. ನಾವು ತಿಂದು ಪಾಪ ಗಂಡಸ್ರನ್ ಬೊಯ್ತೀವಿ. ಈ ಸಮಯದಲ್ಲಿ ವಾತಾವರಣದಲ್ಲಿ ತೇವಾಂಶ ಕಡಿಮೆ ಇರುತ್ತೆ, ಹಿಂಗಾಗಿ ಇಡೀ ಶರೀರ ಒಂದಲ್ಲ ಒಂದು ಸಮಸ್ಯೆಗೆ ಒಳಗಾಗೋದು ಮಾಮೂಲಾಗ್ಬಿಟ್ಟಿದೆ. ತುಟಿ ಒಡೆಯೋದು, ಕಾಲು ಬರಿಯೋದು, ಮುಖ ಮೂಗು ಇವೆಲ್ಲ ಹಿಂಗಾಗುತ್ತೆ. ಇದೆಲ್ಲ ಇದ್ದದ್ದೇ. ಮುಖ್ಯವಾಗಿ ಹೃದಯ ಸಮಸ್ಯೆಗಳು ಕೂಡ ಹೆಚ್ಚಾಗಬಹುದು. ಕಣವ, ವಿಪರೀತವಾದ ಶೀತದಿಂದ ರಕ್ತದ ಚಲನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟಾಗಬಹುದು. ಈ ಸಮಸ್ಯೆ ಇರ್ಲಿ ಬಿಡ್ಲಿ, ಎಲ್ರು ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು ಶಿವಣ್ಣ. ಹೃದಯ ಅಂದ್ರೆ ಏನು ಹುಡುಗಾಟವೆ? ಒಂದು ಕ್ಷಣನು ನಿಲ್ದಂಗೆ ನಮಗಾಗಿ ದುಡಿಬೇಕಲ್ಲವಾ? ಅದ್ರ ಬಗ್ಗೆ ನಾವು ಕೂಡ ಕಾಳಜಿ ವಿಚಾರ ಮಾಡಬೇಕು. ಹ್ಞೂ ಕಣಪ್ಪ, ಒಂದ್ಸಾರಿ ಚಳಿಗಾಲದಲ್ಲಿ ನಮ್ ಕಣ್ಣಿಗೆ ಕಾಣಂಗೆ ಅದೆಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತೀಯ? ಅದೆಂತದೋ ಊರಾಳೋ ಟ್ರಿಕ್ ಅಂತ ಕರೀತಾರಲ್ಲ, ಆ ಕಾಯಿಲೆನೂ ಕೂಡ ಈಗ ಜಾಸ್ತಿ ಕಾಣಿಸಿತ್ತಂತೆ. ಏ ಅದೆಂತದಪ್ಪ, ಹೊಸ ರೋಗ? ಈ ಹೆಸರು ನಾನು ಕೇಳೇ ಇಲ್ಲ. ಹಿಂಗೆಯ ಹೊಸ ಹೊಸ ಕಾಯಿಲೆಗಳು ಬಂದ್ರೆ ಏನ್ ಮಾಡೋದು? ಈ ಜಯಮ್ಮನ್ ಮಾತು ಕೇಳಿದ್ರೆ ಮುಗೀತು ಕತೆ. ಏಯ್, ಅದು ಊರಾಳ್ಸೋ ಟ್ರಿಕ್ಸ್ ಅಲ್ಲ ಕಣವ, ಪ್ಯಾರಾಲಿಸಿಸ್ ಸ್ಟ್ರೋಕ್ ಅಂತ. ಓ, ಲಕ್ಕು ಅಂತಾರಲ್ಲ ಅದು. ಹ್ಞೂ, ಅದೇನಾ? ಅದ್ರ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು ಕಣ್ರವ. ಒಟ್ನಲ್ಲಿ ಹೇಮಂತ ಮತ್ತು ಶಿಶಿರು ಋತುಗಳ ಕಾಲದಲ್ಲಿ ಅಬ್ಬಬ್ಬ ಶೀತ ಸಂಬಂಧಿತ ಸಮಸ್ಯೆಗಳು ಕಾಣಿಸ್ಕೊಳ್ತವ ಕಣಪ್ಪ. ಅದಕ್ಕೆ ಮತ್ತೆ ನಾನು ಕಂಬಳಿ ಹೊತ್ಕೊಂಡು ಸುಲ್ಟ್ಕೊಂಡಿರೋದು. ಹಿಂಗ್ ಮಲಗಿದ್ರೆ ಹೊರಗೆ ಹೋಗ್ತಿದ್ವ ವೈರಸ್ಗಳು. ಇದ್ಯಾರೋ ಒಳ್ಳೆ ಗಿರಾಕಿ ಇದ್ದಾನೆ ಅಂತ ನಿನ್ನೆ ಹುಡುಕೊಂಡು ಮನೆ ಒಳಗೆ ಬರ್ತವೆ ಅಷ್ಟೇಯ. ಏ, ಬಿಸ್ಲಿಗ್ ಬಂದ್ ಸ್ವಲ್ಪ ಓಡಾಡ ಮಾರಯ್ಯ, ಕೆಲಸ ಮಾಡು. ಇದರಿಂದ ಶರೀರನಾದ್ರೂ ಸ್ವಲ್ಪ ಬಿಸಿ ಆದತ್ತು. ಚಳಿ ಅಂತ ಬಿಡಿಸೇದದು ಆಗ್ಲಲ್ಲ, ಕಾಫಿ ಟೀ ಮತ್ತೆ ಬೇರೆ ಏನೇನೋ ಕುಡ್ದು ಮೈ ಬೆಚ್ಚಗ್ ಮಾಡ್ಕೊಳ್ತೀನಿ ಅಂತ ಹೋದ್ರೆ ಮೈ ಬೆಚ್ಚಗಾಗಲ್ಲ, ಅದೇ ಒಂದೇ ಸಾರಿ ತಣ್ಣಗಾಗ ಹೋಗುತ್ತೆ, ತಿಳ್ಕೊಳ್ಳಿ. ಹ್ಮ್, ನೀವ್ ಹೇಳೋದು ಸರಿಯ ಕಣವ. ತೆಗಿಯತ್ಲಗಿ ಕಂಬಳಿಯ, ನಮ್ಮಂತ ರೈತರೇ ಇಂಥದಕ್ಕೆ ಹೆದರಿ ಕುಂತ್ರೆ ಬೇರೆ ಪಾಡಿ ಏನು? ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅಂದ್ರೆ ವಿಟಮಿನ್ನು ಮಿನರಲ್ಸ್ ಇರೋ ಒಳ್ಳೊಳ್ಳೆ ಆಹಾರ ಉಪಯೋಗಿಸ್ಬೇಕು. ಈ ಕಾಫಿ ಟೀ ಕುಡಿಯೋ ಬದ್ಲು ಬಿಸ್ನೀರು, ನಿಂಬೆ, ಕಿತ್ಲೆ ಹಣ್ಣಿನ ರಸ ಕುಡಿಯೋದು ಒಳ್ಳೇದ್ ಕಣ್ರವ. ಹ್ಮ್, ಆಹಾರನ ಯಾವಾಗ್ಲ ಮಾಡಿ ಯಾವಾಗ್ಲ ತಿನ್ನೋದು, ರಾತ್ರಿ ಮಾಡಿದ್ದನ್ನ ಬೆಳಿಗ್ಗೆ ತಿನ್ನೋದು ಸರಿಯಲ್ಲ. ಇದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಎಣ್ಣೆಯಲ್ಲಿ ಕರ ತಿಂಡಿ ತಿನಿಸನ್ನು ತಿನ್ನೋದು ಅಷ್ಟು ಒಳ್ಳೆ ಅಭ್ಯಾಸ ಅಲ್ಲ. ಮೊಳಕೆ ಕಾಳು, ತರಕಾರಿ, ಸೊಪ್ಪುಗಳನ್ನ ಅಗತ್ಯವಾಗಿ ಬಳಸಬೇಕು. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಇವೆಲ್ಲ ಅಗತ್ಯವಾಗಿ ಬೇಕು. ಇದ್ರ ಜೊತೆಗೆ ಜೋಳ, ರಾಗಿ, ಬೇಳೆಕಾಳುಗಳು ಇವನ್ನೆಲ್ಲ ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ಉಪಯೋಗಿಸ್ಬೇಕು. ಚಳಿಗಾಲದಲ್ಲಿ ಬಾಯಾರಿಕೆ ಆಗೋದು ಕಡಿಮೆ, ಹಂಗಂತ ನಾವು ನೀರು ಕುಡಿದೆ ಹೋದ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲೂ ಹಸಿವು ಚೆನ್ನಾಗಿ ಆಗೋದ್ರಿಂದ ಹೊಟ್ಟೆನೂ ಖಾಲಿ ಆಗೋಕೆ ಬಿಡದೆ ಆಗಾಗ್ಗೆ ಏನಾದ್ರೂ ಸ್ವಲ್ಪ ತಿಂತಾ ಇರ್ಬೇಕು. ಶರೀರವನ್ನ ತಂಡಿಗಾಳಿಗೆ ಬಿಡದಂತೆ ಉಣ್ಣೆ ಬಟ್ಟೆಗಳು, ಟೋಪಿಗಳನ್ನ ಬಳಸ್ಬೇಕು. ಚಳಿ ಅಂತ ಹೇಳಿ ಮನೆಯಲ್ಲಿ ಕುಂತಿದ್ರೆ ತೊಂದ್ರೆ ಜಾಸ್ತಿ, ಅದಕ್ಕೆ ಹೊರಗ್ ಬಂದು ಓಡಾಡಬೇಕು. ನಮ್ಮ ದಿನನಿತ್ಯದ ಕೆಲಸದಲ್ಲಿ ಚಟುವಟಿಕೆಯಿಂದ ತೊಡಗಿದ್ರೆ ಅರ್ಧ ಕಾಯಿಲೆನೆ ದೂರ ಆಗ್ಬೋದು. ಅದರಲ್ಲೂ ಮಕ್ಕಳನ್ನ ವಯಸ್ಸಾದವ್ರನ್ನ ಒಂದ್ ಸ್ವಲ್ಪ ಇನ್ನು ವಿಶೇಷವಾಗಿ ಆರೈಕೆ ಮಾಡ್ಬೇಕ್ರಪ್ಪ. ಅವರಿಗೆ ಒಳ್ಳೆ ಹಾಸಿಗೆ, ಒದಿಕೆ, ಬಿಸಿ ಬಿಸಿಯಾದ ಆಹಾರ ಕೊಡ್ಬೇಕು. ಅಡಿಗೆ ಮನೆ ಆಸ್ಪತ್ರೆ ಆಹಾರವೇ ಡಾಕ್ಟರ್ ಅಂತ ತಿಳ್ಕೊಂಡ್ ಬಿಟ್ರೆ ಅದೇ ಒಂದ್ ದೊಡ್ಡ ಮುನ್ನೆಚ್ಚರಿಕೆ. ಬರೀ ನಾವಷ್ಟೇ ಅಲ್ಲ, ನಮ್ ಜೊತೆಗಿರೋರು ಸಹಾಯಕರು, ಪ್ರಾಣಿ ಪಕ್ಷಿಗಳು ಎಲ್ಲರಿಗೂ ಈ ವಿಷಯದಲ್ಲಿ ಕೈಲಾದಷ್ಟು ಅನುಕೂಲ ಮಾಡಿಕೊಡ್ಬೇಕು. ಹ್ಞೂ ಕಣವ, ಮನೆಯಲ್ಲಿರೋ ವಯಸ್ಸಾದವರಿಗೆ ಹಸಿವು ಚಳಿ ಕಾಡುತ್ತೆ, ನಾವು ಅವ್ರನ್ನ ಕಣ್ಣಲ್ಲೇ ಎದುರಿಸಿ ಸುಮ್ಮನೆ ಹಾಕ್ಸಿದ್ರೆ ಅವ್ರ ಆರೋಗ್ಯದ ಸ್ಥಿತಿ ಏನಾಗ್ಬೇಡ್ರವ. ಅದು ಅಲ್ದೆಯ, ವಯಸ್ಸಾದ ಮೇಲೆ ಅವರಿಗೆ ಒಂಟಿತನ, ಅಸಹಾಯಕತೆ ಕಾಡುತ್ತೆ. ಇದರಿಂದ ಅವರ ಆರೋಗ್ಯಕ್ಕೆ ವಿಪರೀತವಾದ ತೊಂದರೆ ಉಂಟಾಗಬಹುದು. ಇದಕ್ಕೆ ಯಾರು ಕೂಡ ಅವಕಾಶ ಮಾಡಿಕೊಡಬಾರದು. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಯಾವುದಾದ್ರೇನು, ಪ್ರಕೃತಿಲಿ ಇದೆಲ್ಲ ಸಹಜವಾಗಿ ಆಗ್ತಾ ಇರುತ್ತೆ. ಹ್ಞೂ ಕಣವ, ನಮ್ಮ ಅಭ್ಯಾಸ, ಆಹಾರ ಪದ್ಧತಿ, ನಡವಳಿಕೆ, ಆಲೋಚನೆ, ಮನಸ್ಸು ಶುದ್ಧವಾಗಿರೋದು ಮುಖ್ಯ. ಹಿತಮಿತವಾದ ಆಹಾರ, ವಿಷರಹಿತವಾದ ಮನಸ್ಸು ಇವೆರಡೂ ಕೂಡ ಅಗತ್ಯವಾಗಿ ಬೇಕು. ಮೈ ಮನಸ್ಸು ಎರಡನ್ನೂ ಸ್ವಚ್ಛವಾಗಿಟ್ಟುಕೊಳ್ಳೋದು ಮುಖ್ಯ ಅನ್ನವ. ಇದನ್ನೆಲ್ಲ ನಾವು ಮಾತಾಡಿದ್ರೆ ಸಾಲದು. ಆಸ್ಪತ್ರೆಗೆ ಹೋಗಿ ನಮ್ಮ ಡಾಕ್ಟರ್ ಹತ್ರ ಇನ್ನೂ ಹೆಚ್ಚಿನ ವಿಚಾರ ತಿಳ್ಕೊಂಡ್ರೆ ಹೆಂಗೆ ಅಂತೀನಿ. ನಾವು ಹೋಗ್ತೀವಿ, ನೀವು ಬನ್ನಿ. ಇದುವರೆಗೂ ಚಳಿಗಾಲದ ಕಾಯಿಲೆಗಳು ಕುರಿತು ಮಾತುಕತೆ ಕೇಳಿದಿರಿ. ರಚನೆ

ಅಂದರೆ ದೇಹ ತೂಕ ಎಷ್ಟಿದೆಯೋ ಅದರ 10%, ಉದಾಹರಣೆಗೆ 400 kg ಇರತಕ್ಕಂಥ ಹಸುವಿಗೆ ಸುಮಾರು 10% ಅಂದರೆ 40 liter ನೀರನ್ನು ತನ್ನ ದೇಹದ ನಿರ್ವಹಣೆಗೆ ನಾವು ಕೊಡಬೇಕಾಗುತ್ತೆ. ಅದರ ಮೇಲ್ಪಟ್ಟು ನಾವು ಈಗ ಹಾಲು ಉತ್ಪಾದನೆಗೆ, ಅಂದರೆ ಉದಾಹರಣೆಗೆ ನಮ್ಮ ಒಂದು ರಾಸು ಈ 400 kg ಇರತಕ್ಕಂಥ ರಾಸು 10 liter ಹಾಲು ಉತ್ಪತ್ತಿ ಮಾಡ್ತಾ ಇದೆ ಅಂದರೆ ಪ್ರತಿ ಲೀಟ್ರಿಗೆ 4 liter ನೀರನ್ನು ನಾವು ಕೊಡಬೇಕಾಗತ್ತೆ ಹಾಲಿಗೆ. ಅಲ್ಲಿಗೆ 40 + 40 ಅಂದರೆ 80 liter ನೀರನ್ನು ನಾವು ಒಂದು ದಿವಸಕ್ಕೆ 500 ರಾಸಿಗೆ ಒದಗಿಸಬೇಕಾಗುತ್ತೆ. ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾಕೆಂತಂದ್ರೆ ಈಗ ತಿಂದಂತ ಮೇವು ಸರಿಯಾಗಿ ಜೀರ್ಣ ಆಗಬೇಕು, ಜೀರ್ಣ ಆಗಿ ನಂತರ ಅದು ಎಲ್ಲ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಕೆಚ್ಚಲಿಗೆ ಅದು ತಲುಪಬೇಕು ಅಂತಂದ್ರೆ ನೀರು ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸ್ತದೆ. ಈಗ ಗುಣಮಟ್ಟದ ನೀರು ಅಂತಂದ್ರೆ ಯಾವ ರೀತಿಯಾದಂತ ನೀರನ್ನ ಕೊಡಬೇಕಾಗುತ್ತೆ? ನಿಜವಾಗ್ಲೂ ಅದರಲ್ಲೂ ಅಷ್ಟವಾಗಿ ಶುದ್ಧವಾದ ನೀರನ್ನ ನಾವು ಕುಡಿಸಬೇಕಾಗುತ್ತೆ. ಕೆಲವು ಟೈಮು ಈಗ ನಿಂತ ನೀರು ಎಲ್ಲಾದರೂ ಅದು ಇನ್ಫೆಕ್ಟೆಡ್ ವಾಟರ್ ಕುಡಿದ್ರೆ ಅದಕ್ಕೂ ರೋಗ ರುಜಿನಗಳು ಬರಲಿಕ್ಕೆ ಅವಕಾಶ ಇರುತ್ತದೆ. ಹಾಗಾಗಿ ನಾವು ಆದಷ್ಟು ಶುದ್ಧವಾದ ನೀರನ್ನು ರಾಸುಗಳಿಗೆ, ನಾವು ಈಗಾಗಲೇ ಹೇಳಿದಂಗೆ ದೇಹದ ತೂಕದ 10% ಮತ್ತು ಪ್ರತಿ ಲೀಟರ್ ಹಾಲು ಉತ್ಪಾದನೆಗೆ 4 liter ನೀರಿನಂತೆ ನಾವು ಒದಗಿಸಿದ್ದೆ ಆದರೆ 500 ರಾಸುಗಳು ತುಂಬ ಚೆನ್ನಾಗಿ ಹಾಲಿನ ಉತ್ಪಾದನೆಯನ್ನು ಮಾಡ್ತವೆ ಮತ್ತು ನಿರಂತರವಾಗಿ ಹಾಲು ಉತ್ಪಾದನೆ ಮಾಡ್ತವೆ. ಒಳ್ಳೆಯದು ಸರ್, ಇಲ್ಲೇ ತನಕ ಈ ಒಂದು ಹೈನುಗಾರಿಕೆಯಲ್ಲಿ ಸಮತೋಲನವಾಗಿ ಆಹಾರವನ್ನು ನಮ್ಮ ಕೃಷಿಕರು ಯಾವ ರೀತಿ ಪೂರೈಕೆ ಮಾಡಬೇಕು, ಈ ಒಂದು ಆಹಾರ ಮತ್ತು ನೀರಿನ ಮಹತ್ವ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ. ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ರಾಸುಗಳಿಗೆ ಸಮತೋಲನ ಆಹಾರದ ಪೂರೈಕೆ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದ ಡಾ ಜಿಕೆ ಜಯದೇವಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಶಂಕರ್ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ, ರೋಟರಿ ಕ್ಲಬ್ ಚಿತ್ರದುರ್ಗ, ಚಿತ್ರದುರ್ಗ ರೋಟರಿ ಟ್ರಸ್ಟ್, ಶಂಕರ್ ವಿಷನ್ ಸೆಂಟರ್ ಚಳ್ಳಕೆರೆ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 9/12/2025 ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಉಚಿತ ನೇತ್ರ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಸ್ಥಳ SRBMS ರೋಟರಿ ಸೇವಾ ಭವನ, ಚಳ್ಳಕೆರೆ ರಸ್ತೆ, ಭಾಷ್ ಸರ್ವಿಸ್ ಸೆಂಟರ್ ಹಿಂಭಾಗ, ಚಿತ್ರದುರ್ಗ. ಸಂಪರ್ಕ ಸಂಖ್ಯೆ 7094252659. ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜ್ವಲ, ಸಂತೆಪೇಟೆ, ಚಿತ್ರದುರ್ಗ. ಇದೀಗ ಹವಾಮಾನ ವರದಿ. ರಾಜ್ಯದಾದ್ಯಂತ ಈಶಾನ್ಯ ಮಾನ್ಸೂನ್ ದುರ್ಬಲವಾಗಿತ್ತು. ರಾಜ್ಯದಾದ್ಯಂತ ಒಣಹವೆ ಇತ್ತು. ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಮುಖ್ಯವಾಗಿ ಸ್ಪಷ್ಟ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ದಟ್ಟ ಮಂಜು ಅಥವಾ ಮಂಜು ಕವಿದಿರುವ ಸಾಧ್ಯತೆ ಹೆಚ್ಚು. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ ಮತ್ತು 17 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಮುಂದಿನ 48 ಗಂಟೆಗಳಲ್ಲಿ ಸ್ಪಷ್ಟ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ಮಂಜು ಕವಿದಿರುವ ಸಾಧ್ಯತೆ ಹೆಚ್ಚು. ಗರಿಷ್ಠ ಹಾಗೂ ಕನಿಷ್ಠ ತಾಪಮಾನ ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ ಮತ್ತು 17 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದ್ರಿ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಇದೀಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಕೆ, ಅಪಿ ಕ್ವಿಂಟಲ್ಗೆ ಕನಿಷ್ಠ 54,939 ಗರಿಷ್ಠ 55,369 ರೂಪಾಯಿಗಳು. ಬೆಟ್ಟೆ ಕ್ವಿಂಟಲ್ಗೆ ಕನಿಷ್ಠ 37,619 ಗರಿಷ್ಠ 38,079 ರೂಪಾಯಿಗಳು. ಕೆಂಪುಗೋಟು ಕ್ವಿಂಟಲ್ಗೆ ಕನಿಷ್ಠ 30,609 ಗರಿಷ್ಠ 31,010 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 54,429 54,889 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1,850 ರೂಪಾಯಿಗಳು. ಭತ್ತ ಕ್ವಿಂಟಲ್ಗೆ ಕನಿಷ್ಠ